ಕೆಲವು ತಿಂಗಳುಗಳಲ್ಲಿ ರೇಬಿಸ್ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಕೆಲವು ಸಲ ಒಂದು ವರ್ಷದ ಮೇಲೂ ಕೂಡ ಲಕ್ಷಣಗಳು ಕಂಡುಬಂದ ವರದಿಗಳಿದ್ದಾವೆ. ಬಾಯಲ್ಲಿ ಒಂದೇ ಸಮನೆ ಜ್ವಲ ಸುರಿತಾ ಇರುತ್ತೆ, ಹಸುಗಳು ಒಂದೇ ಸಮನೆ ಕೂಗ್ತಾ ಇರ್ತವೆ, ಬೇರೆ ಪ್ರಾಣಿಗಳಿಗೆ ಅವು ಹಾಯ್ತವೆ, ನಾಯಿಗಳು ಬೇರೆ ಪ್ರಾಣಿಗಳನ್ನು ಮತ್ತು ಮನುಷ್ಯರನ್ನು ವಿನಾಕಾರಣ ಅಟ್ಟಿಸ್ಕೊಂಡು ಹೋಗ್ತವೆ ಮತ್ತು ಕಡಿತವೆ, ದಾರಿನಲ್ಲಿ ಏನು ಸಿಗುತ್ತೋ ಅದನ್ನು ಕಚ್ಚುತ್ತವೆ, ದುರ್ಗಣ್ಣು ಬಿಟ್ಕೊಂಡು ನೋಡ್ತಾ ಇರ್ತವೆ, ಕಟ್ಟಿ ಹಾಕಿದರೆ ಅದನ್ನು ಕಿತ್ಕೊಂಡು ಬರ್ತವೆ, ನೀರನ್ನು ಕಂಡ್ರೆ ಭಯ ಬೀಳ್ತವೆ. ಇದಾದ 2-3 ದಿವಸದ ನಂತರ ಒಂದೇ ಸಮನೆ ಅವು ಕುಳಿತುಕೊಂಡಿರ್ತವೆ, ಸಪ್ಪಗಿರ್ತವೆ, ಆಹಾರ ತಿನ್ನೋಲ್ಲ, ನೀರು ಕುಡಿಯೋದಿಲ್ಲ, ಏಳ್ಸೋದಕ್ಕೆ ಪ್ರಯತ್ನ ಮಾಡಿದರೆ ಏಳೋದಿಲ್ಲ. ಇದಾದ 4-5 ದಿವಸದ ನಂತರ, ಅಂದರೆ ರೋಗದ ಲಕ್ಷಣಗಳು ಕಂಡ 10 ದಿವಸಗಳ ಒಳಗೆ ಸಾಯ್ತವೆ. ಸಣ್ಣ ವಯಸ್ಸಿನ ನಾಯಿಮರಿಗಳು ತೀವ್ರ ಲಕ್ಷಣ ತೋರಿಸದಲೇ ಸೌಮ್ಯ ರೂಪದ ರೋಗದಿಂದ ಸಾಯಬಹುದು. ಈ ರೇಬಿಸ್ ರೋಗದ ಹತೋಟಿ ಕ್ರಮಗಳಿಗೆ ಬಂದರೆ, ಈ ರೇಬಿಸ್ ರೋಗ ನಾಯಿಗಳಿಂದ ಬೇರೆ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಬರೋದ್ರಿಂದ ಈ ರೇಬಿಸ್ ರೋಗ ಬರದಂತೆ ತಡೆಗಟ್ಟೋದಕ್ಕೆ ಎಲ್ಲ ನಾಯಿಗಳಿಗೂ ಕೂಡ ಈ ಚುಚ್ಚುಬದ್ದನ್ನು ಪ್ರತಿ ವರ್ಷ ಕಡಾಖಂಡಿತವಾಗಿ ಹಾಕಿಸ್ಬೇಕಾಗತ್ತೆ. ಇದಕ್ಕೆ ಬೇಕಾಗುವಂಥ ಆ್ಯಂಟಿ ರೇಬಿಸ್ ಚುಚ್ಚುಮದ್ದುಗಳು ಸಿಗ್ತವೆ. ಬೀದಿ ನಾಯಿಗಳ ಸಂಖ್ಯೆಯನ್ನು ನಿಯಂತ್ರಿಸಬೇಕು, ಯಾಕೆಂದರೆ ಈ ನಾಯಿಗಳಿಂದ ಹುಚ್ಚುನಾಯಿ ರೋಗ ಬೇರೆ ಪ್ರಾಣಿಗಳಿಗೆ ಹರಡುತ್ತೆ. ಹುಚ್ಚುನಾಯಿ ರೋಗದಿಂದ ನರಳುವಂಥ ಪ್ರಾಣಿಗಳನ್ನು ಮುಟ್ಟಬಾರದು, ಅದನ್ನು ಪಶುವೈದ್ಯರಿಂದ ಪರೀಕ್ಷಿಸಿ ಆನಂತರ 10 ದಿವಸ ಕಟ್ಟಿ ಹಾಕಿ ಅದನ್ನು ನೋಡ್ಕೋಬೇಕು. ಹುಚ್ಚುನಾಯಿ ಕಡದಂಥ ಪ್ರಾಣಿಗಳನ್ನು ಕೂಡಲೇ ಪಶುವೈದ್ಯರಿಗೆ ತೋರಿಸಿ ಔಷಧೋಪಚಾರವನ್ನು ಮಾಡಿಸ್ಬೇಕು. ಈ ಹುಚ್ಚುನಾಯಿ ರೋಗದಿಂದ ನರಳ್ತಾ ಇರುವಂಥ ಪ್ರಾಣಿಗಳನ್ನು ಮುಟ್ಟವರು ಕೂಡಲೇ ಈ ರೇಬಿಸ್ ರೋಗ ಬರದಂತೆ ಚುಚ್ಚುಮದ್ದನ್ನು ಹಾಕಿಸ್ಕೋಬೇಕಾಗತ್ತೆ. ಯಾಕೆಂದರೆ ಕಣ್ಣಿನ ಒಳರೆಪ್ಪೆ ಮತ್ತು ದೇಹದ ಗಾಯಗಳಿಗೆ ಜೊಲ್ಲು ಸೋಂಕಿದ್ರೂ ಕೂಡ ರೇಬಿಸ್ ಕ್ರಿಮಿ ಒಳಗಡೆ ಸೇರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ರೇಬಿಸ್ ರೋಗ ಅಥವಾ ಹುಚ್ಚುನಾಯಿ ರೋಗ ನಮಗೆ ಬರೋದಕ್ಕಿಂತ ಮುಂಚೆನೆ ನಾವು ಈ ಲಸಿಕೆಯನ್ನು ಹಾಕಿಸ್ಕೊಳ್ಳೋದು ಈ ರೋಗವನ್ನು ತಡೆಗಟ್ಟೋದಕ್ಕೆ ಇರುವಂಥ ಏಕೈಕ ಮಾರ್ಗ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ವೈದ್ಯರನ್ನು ಸಂಪರ್ಕಿಸಬಹುದು ಅಥವಾ ಪಶುವೈದ್ಯರನ್ನು ಸಂಪರ್ಕಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡ ಮತ್ತು ಕೊಳಗಳಲ್ಲಿ ಮೀನು ಸಾಕಾಣಿಕೆ ಕುರಿತು ಮಿಲನಾ ಭರತ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,000 ರೂಪಾಯಿಂದ 28,000 ರೂಪಾಯಿಗಳು, ಅರೇಬಿಕಾ ಚೆರಿ 14,000 ರೂಪಾಯಿಂದ 16,300 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,500 ರೂಪಾಯಿಗಳು, ರೊಬೆಸ್ಟಾ ಚೆರಿ 11,500 ರೂಪಾಯಿಂದ 12,750 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಆಲಿಸಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸೇವಾ ಮಾಹಿತಿ. ಚೆಂಬೆಬೆಳ್ಳೂರು ತೆಕ್ಕಮಕ್ಕಿ ಗ್ರಾಮ ಕಾರಳನ ಮಂಡೆಪಂಡ ಡಾಲು ಬೆಳ್ಳಿಯಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. 93 ಬಯತ್ರ ಮಂಡೆಪಂಡ ಡಾಲು ಬೆಳ್ಳಿಯಪ್ಪ ಅಯ್ಯಂಡ ಅಕ್ಕಿರಿ ಕಾರ್ಯ ನಾಳೆ ಪುಲಕ 11 ಗಂಟೆಗೆ ತೆಕ್ಕಮಕ್ಕಿ ಮಂಡೆಪಂಡ ಒಕ್ಕ ತೋಟಂಗಳತ್ತು ನಡಪ. ಐಕೊಳ ಗ್ರಾಮತ್ತು ವಾಸಂಜ ಅಪ್ಪಯ್ಯಂಡ್ರ ಮಾಚಯ್ಯ ಮಣಿ ಅಯ್ಯಂಗ ಇಂದು ಮಜ್ಜನ 4:30 ಗಂಟೆಗೆ ಮರಣಪಟ್ಟಿತು. ನಿವೃತ್ತ ASI 66 ಬಯತ್ರ ಅಪ್ಪಯ್ಯಂಡ್ರ ಮಾಚಯ್ಯ ಮಣಿ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಣ ಐಕೊಳ ಗ್ರಾಮದ ಸ್ವಂತ ಮನೆಯಲ್ಲಿ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಸರ್ಕಾರದ ಜಾತಿ ಗಣತಿಯಲ್ಲಿ ಕೊಡಗಿನ ಅರೆಭಾಷೆ ಗೌಡರ ನಿಖರ ನೋಂದಣಿ ಬಗ್ಗೆ ಮಾಹಿತಿ ಕಾರ್ಯಾಗಾರ ಹಂಗೇ ಸಭೆನ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಕಡೆಯಿಂದ ಇದೇ ಸೆಪ್ಟೆಂಬರ್ 4ರಂದು ಗುರುವಾರ ಬೆಳಗ್ಗೆ 10:30 ಮಡಿಕೇರಿಯ ಕೊಡಗು ಗೌಡ ಸಮಾಜದ ಸಭಾಂಗಣ ನಡೆಸಿಕೆ ತೀರ್ಮಾನಿಸಲಾಗಿದ್ದು, ಗೌಡ ಬಾಂಧವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಕರಂದ್ಲಾಜೆ ಆನಂದವು ಮನವಿ ಮಾಡಿದರು. ಸುದ್ದಿ ಜಂಪೆ ಒತ್ತೈರವು ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಾಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ತಾಲೂಕಿನ ಭಾಗಮಂಡಲ ಹೋಬಳಿ ಕರಿಕೆ ಗ್ರಾಮದ ವಿಎಸ್ಎಸ್ಎನ್ ಸಭಾಭಡಲಿ ಇಂದು ನಡೆದ ಜನಸಂಪರ್ಕ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ತಾಲೂಕು ಮತ್ತೆ ಹೋಬಳಿ ಕೇಂದ್ರದಿಂದ ತುಂಬಾ ದೂರಲಿರುವ ಗ್ರಾಮಸ್ಥರ ದೂರನ ಆಲಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿಟ್ಟು ಆ ನಿಟ್ಟಿನಲ್ಲಿ ಅಧಿಕಾರಿಗಳ ಸಮಸ್ಯೆಗಳಿಗೆ ಸ್ಪಂದಿಸೋಕು, ಆರ್ಟಿಸಿ ಸರಿಪಡಿಸುವುದು ಸೇರಿದಂತೆ ಅರಣ್ಯ ಕಂದಾಯ ಇಲಾಖೆ ಸಮಸ್ಯೆ ಬಗೆಹರಿದಲ್ಲಿ ಕೃಷಿಕರ ಸಮಸ್ಯೆಗೆ ಸ್ಪಂದಿಸಿದಂಗಾದೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳ ಸರಿಯಾಗಿ ಕೆಲಸ ಮಾಡಕ್ಕೂ, ಕಾಡು ಪ್ರಾಣಿಗಳ ಹಾವಳಿ ತಡೆಗಟ್ಟಿಗೆ ಅರಣ್ಯ ಇಲಾಖೆ ಮುಂದಾಕು, ಸಾರ್ವಜನಿಕರೊಟ್ಟಿಗೆ ನಿರಂತರ ಸಂಪರ್ಕ ಇದ್ದರೆ ಸಮಸ್ಯೆಗೆ ಸರಿಯಾದೆ, ಜಾತಿ ಆದಾಯ ಕೃಷಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಿದ ಮೇಲೆ ಸತಾಯಿಸದೆ ಆದಷ್ಟು ಬೇಗ ನೀಡಕ್ಕೂ ತಳಿ ಅವು ಹೇಳಿದವು. 1965ರ ಭಾರತ ಪಾಕಿಸ್ತಾನ ಯುದ್ದದಲ್ಲಿ ವೀರ ಮರಣ ಹೊಂದಿದ ಮಹಾವೀರ ಚಕ್ರ ಪುರಸ್ಕೃತರಾದ ಸ್ಕ್ವಾಡನ್ ಲೀಡರ್ ಅಜ್ಜಮಡ ಬಿ ದೇವಯ್ಯ ಅವರ 60ನೇ ಪುಣ್ಯಸ್ಮರಣೆ 7ರಂದು ಹೊತ್ತರೆ 11 ಗಂಟೆಗೆ ಸ್ಕ್ವಾಡನ್ ಲೀಡರ್ ಅಜ್ಜಮಡ ಬಿ ದೇವಯ್ಯ ವೃತ್ತದಲ್ಲಿ ನಡೆದಿದೆ. ಭಾರತೀಯ ಅಂಚೆ ಇಲಾಖೆಯಲ್ಲಿ 6ನೇ ತರಗತಿಯಿಂದ 9ನೇ ತರಗತಿವರೆಗೆ ಓದ್ತಾ ಇರುವ ವಿದ್ಯಾರ್ಥಿಗಳಿಂದ ದೀನ್ ದಯಾಳ್ ಸ್ಪರ್ಶ್ ಯೋಜನೆ ಅಡಿಲಿ ವಿದ್ಯಾರ್ಥಿ ವೇತನ ನೀಡಿಕೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ 5 ಸೆಪ್ಟೆಂಬರ್ ಆಖೇರಿ ದಿನ. ಜಾಸ್ತಿ ಮಾಹಿತಿಗೆ ಹತ್ತಿರದ ಅಂಚೆ ಇಲಾಖೆ ಇಲ್ಲರೆ ಕರ್ನಾಟಕ ಇಂಡಿಯನ್ ಪೋಸ್ಟ್ ಜಾಲತಾಣದ ಮಾಹಿತಿನ ಪಡ್ಕೊಂಡು ಅರ್ಜಿನ ಹಾಕಕ್ಕೆ ತಿಳಿ ಅಂಚೆ ಅಧೀಕ್ಷಕರು ಪ್ರಕಟಣೆ ತಿಳಿಸಳು. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ ಪರಾಜಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಸಿಕ್ಕಿಟ್ಟು, 2024-25ನೇ ಸಾಲನ ಉತ್ತಮ ಆಡಳಿತ ಮತ್ತು ಕೆಲಸ ನಿರ್ವಹಣೆಗೆ ಸುರುಣ ಇನಾಮನ ಪಡ್ಕೊಂಡಳು. ಹಾಗೆ ನಾಪಕುಲು ಕೃಷಿ ಪತ್ತಿನ ಸಹಕಾರ ಸಂಘ 2ನೇ ಇನಾಮನ ಪಡ್ಕೊಂಡಳು. ಕೊಡಗು ಜಿಲ್ಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾಗಿ ಬಸವರಾಜವು ಆಯ್ಕೆಯಾಗಳು. ಅವು ಇಂದು ವರ್ಗಾವಣೆ ಆಗಿರುವ ಡಿಡಿಪಿಐ ಸಿ ರಂಗನಾಮಪ್ಪ ಅವರಿಂದ ಅಧಿಕಾರನ ವಹಿಸಿಕೊಂಡು ಮತ್ತೆ ಅವು ಮಾತಾಡಿ, ಕೊಡಗಲ್ಲಿ ಶೈಕ್ಷಣಿಕ ಚಟುವಟಿಕೆಗೆ ಉತ್ತಮ ರೀತಿಯಲ್ಲಿ ನಡೀತಾ ಇದ್ದು ಶೈಕ್ಷಣಿಕ ಸಾಧನೆಗೆ ಒತ್ತು ನೀಡುವೆ. ಕಳೆದ ಸಲ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 4ನೇ ಸ್ಥಾನ ಪಡೆದಿರುವುದು ಹೆಮ್ಮೆನ ವಿಷಯ. ಈ ವರ್ಷ ಇನ್ನು ಒಳ್ಳೆ ಫಲಿತಾಂಶ ತರಿಸಿಕೆ ಪ್ರಯತ್ನ ನಡೆಸುವೆ ಅಂತ ಹೇಳಿದು. ಶಿಕ್ಷಕರು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವುದರೊಟ್ಟಿಗೆ ಅವರಲ್ಲಿ ಸಂಶೋಧನಾ ಪ್ರವೃತ್ತಿನ ಬೆಳೆಸೋಕ್ಕೂ ತಿಳಿ ಸೋಮರಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಅವರು ತಿಳಿಸಳು. ಅವು ಶಾಲಾ ಶಿಕ್ಷಣ ಇಲಾಖೆ ಹಾಗೆ ತಾಲೂಕು ಕ್ಷೇತ್ರ ಸಂಪನ್ಮೂಲ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆನ ಕೂಡುಕೂಟಲಿ ಕೂಡಿಗೆ ಅಂಜಲ ವಿದ್ಯಾನಿಕೇತನ ಶಾಲೆಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ತಾಲೂಕು ಮಟ್ಟದ ವಿಜ್ಞಾನ ವಿಚಾರಗೋಷ್ಠಿ ಮತ್ತು ನಾಟಕ ಪೈಪೋಟಿ ಜಂಬರ್ಲೆ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗ ವಿಜ್ಞಾನ ಕಲಿಕೆಯೊಟ್ಟಿಗೆ ಪರಿಸರ ಕಾಪಾಡೋ ದೃಷ್ಟಿಯಲ್ಲಿ ಓದುದನ್ನು ಮುಂದುವರೆಸಕ್ಕೂ ಹೇಳಿದು. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತರೆ 8:30 ಗಂಟೆಗೆ ಆಖಿರಿಯಾದಂಗೆ ಕಳೆದ 24 ಗಂಟೆ ಸಮಯದಲ್ಲಿ 11.1 ಮಿಲಿಮೀಟರ್ ಮಳೆಯಾಗಿತ್ತು. ಮಡಿಕೇರಿ ತಾಲೂಕಲ್ಲಿ 22.7 ಮಿಲಿಮೀಟರ್, ವಿರಾಜಪೇಟೆ ತಾಲೂಕಲ್ಲಿ 5.75 ಮಿಲಿಮೀಟರ್, ಪೊನ್ನಂಪೇಟೆ ತಾಲೂಕಲ್ಲಿ 5.3 ಮಿಲಿಮೀಟರ್, ಸೋಮರಪೇಟೆ ತಾಲೂಕಲ್ಲಿ 13.40 ಮಿಲಿಮೀಟರ್, ಕುಶಾಲನಗರ ತಾಲೂಕಲ್ಲಿ 8.80 ಮಿಲಿಮೀಟರ್ ಮಳೆಯಾದ ವರದಿಯಾಗಿತ್ತು. ಕೊಡಗು ಜಿಲ್ಲೆಯ ಮೀನುಗಾರಿಕೆ ಇಲಾಖೆ ವತಿಯಿಂದ 2024-25ನೇ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿಲಿ ಹೊಸ ಕೆರೆ ನಿರ್ಮಾಣಕ್ಕೆ ಈ ಯೋಜನೆ ಅನುಷ್ಠಾನ ಮಾಡಿಕೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ 15 ಆ ಕೆರೆ ದಿನ. ಭಾರತೀಯ ರೆಡ್ಕ್ರಾಸ್ನ ಕೊಡಗು ಘಟಕದ ನಾಳೆ ಪೊನ್ನಂಪೇಟೆ ತಾಲೂಕಿನ ರೆಡ್ಕ್ರಾಸ್ ಘಟಕನ ಹೊತ್ತರೆ 10:30 ಗಂಟೆಗೆ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಭವನದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣವು ಉದ್ಘಾಟಿಸುವೆ. ಕೊಡಗು ಜಿಲ್ಲಾ ಆಯುಷ್ ಇಲಾಖೆನಡಿಲಿ ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಖಾಲಿ ಇರುವ ಸ್ತ್ರೀರೋಗ ಅಟೆಂಡರ್ ಒಂದು ಹುದ್ದೆಗೆ ಅರ್ಜಿ ಹಾಕಿದ ಅಭ್ಯರ್ಥಿಗಳಿಗೆ 4ರ ಹೊತ್ತರೆ 11:30 ಗಂಟೆಗೆ ನೇರ ಸಂದರ್ಶನ. ಜಿಲ್ಲಾ ಆಯುಷ್ ಸಮಿತಿನ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ಹಾಗೆ ಸಮಿತಿನ ಸದಸ್ಯರ ಸಮ್ಮುಖದಲ್ಲಿ ನಡೆದಿದೆ. ಅರ್ಹ ಅಭ್ಯರ್ಥಿಗ ಎಲ್ಲಾ ದಾಖಲೆಗಳೊಟ್ಟಿಗೆ ಹಾಜರಾಗುವಂತೆ ಆಯುಷ್ ಅಧಿಕಾರಿಯವು ಪ್ರಕಟಣೆ ತಿಳಿಸಳು. ವಿರಾಜಪೇಟೆ ಪ್ಯಾಟೆಲಿ ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ ನಡೆಯುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯಿಂದ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ 6ರ ಹೊತ್ತರೆ 6 ಗಂಟೆಯಿಂದ 7ರ ಹೊತ್ತರೆ 10 ಗಂಟೆವರೆಗೆ ವಿರಾಜಪೇಟೆ ಪ್ಯಾಟೆ ಹಾಗೆ ಅದರ ಸುತ್ತಮುತ್ತಲ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಎಲ್ಲ ರೀತಿಯ ಕಳ್ಳು ಅಂಗಡಿ ಬಾರು ಕ್ಲಬ್ ಹೋಟೆಲ್ಗಳಲ್ಲಿ ಕಳ್ಳು ಮಾರಾಟನ ಸಂಪೂರ್ಣವಾಗಿ ನಿಷೇಧಿಸಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿಯೂ ಆದೇಶಿಸಲು ಹಾಗೆ ಅದೇ ದಿನ ವಾಹನ ನಿಲ್ಲಿಸುವುದನ್ನು ನಿಷೇಧಿಸಲಾಗುತ್ತೆ ತಿಳಿ ಪೊಲೀಸ್ ಇಲಾಖೆಯು ಪ್ರಕಟಣೆ ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ.

ಕಾರ್ಬಾರ ಕೊರವುಕಾರಿಕೆ ವಹಿಸಿಯಂತ ಅಕ್ಬರ್ನ ಪ್ರಾಂಶುಪಾಲಂಗಳನ್ನ ಪ್ರೊಫೆಸರ್ ಬಿ ರಾಘವ ಜೀವನತ್ಲಿ ಎಂತೆಂಗ್ ಸಾಧನೆ ಮಾಡಿಚೆಂಗಿ ಮಾತ್ರ ದೇಶ ನಂಗಳ ಕೊಂಡಾಡುವ ಆ ನಿಟ್ಟಿಲು ಮಕ್ಕ ನೈಕೊಂಡು ಮೊಬೈಲ್ ಇಂಜ ದೂರ ಇಂಜಿತ್ ತಡಿರ ಶಕ್ತಿನ ಅವರ ಮಾಡಿ ಅಂದ್ರೆ ಕಳಿಕೂಟತ್ತು ಕೂಡಿ ಆಡೋಣಂದು ಎಣಚಿ ಈ ನೇರತ್ತು ಕಾಲೇಜಿರ ದೈಹಿಕ ಶಿಕ್ಷಣ ವಿಭಾಗತ್ರ ನಿರ್ದೇಶಕಗಳನ್ನ ಪಿ ಸಿ ರಮೇಶ್ ಸಾಯಿ ತರಬೇತಿ ಕೇಂದ್ರ ಹತ್ರ ಪೆರಿಯ ತರಬೇತುದಾರ ಮಿನಿ ಉಣ್ಣಿರಾಜ್ ಮುಖ್ಯಪಟ್ಟಂಗ ಕೂಡಿ ಆಡಿತಿಂಜತ್ ನಾಪೋಕ್ಲು ಬ್ಲಾಕ್ ಚೆಂಬು ಗ್ರಾಮತ್ರ ಹಾನೇಹಳ್ಳ ಗಿರಿಜನ ಕಾಲೋನಿಕ್ ಮುಖ್ಯಮಂತ್ರಿರ ಕಾನೂನು ಸಲಹೆಗಳನ್ನು ವಿರಾಜಪೇಟೆ ಕ್ಷೇತ್ರ ಶಾಸಕ ಅಜ್ಜಿಕುಟಿರ ಎಸ್ ಪೊನ್ನಣ ಪೋಯ್ತು ಅಲ್ಲಿ ಹತ್ರ ತೊಂದರೆ ತಾಪತ್ರೆಯನ್ನು ಕರ್ಟ್ ಅರಂಜಂಡ್ ಮೂಲಭೂತ ಸೌಕರ್ಯಕ್ಕೆ ಬೋಂಡಿಯನ್ನ ವ್ಯವಸ್ಥೆ ಮಾಡಿ ಭರವಸೆ ಕೊಡ್ತದೆ ಉಪಾದ್ರಿಯ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬಳತುವಾಂಡ ಕೂಟಕ್ಕೆ ವೈಜ್ಞಾನಿಕ ಸಂಶೋಧನಾ ಪ್ರವೃತ್ತಿನ ಬಳತೊಂದು ಸೋಮರ್ಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಅವು ಎಣಚಿ ಶಾಲಾ ಶಿಕ್ಷಣ ಇಲಾಖೆ ಪಿಂಜ ಸೋಮಾರ್ಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಪಿಂಜ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹತ್ರ ಕೂಟ ಆದನೆಲ್ಲ ಕೂಡಿಗೆ ಆಂಜಲ ವಿದ್ಯಾನಿಕೇತನ ಸ್ಕೂಲ್ ಹೈಸ್ಕೂಲ್ ಮಕ್ಕಳಿಗೆ ಏರ್ಪಡ್ತಿತ್ತಿಂಜ ವಿಜ್ಞಾನ ವಿಚಾರಗೋಷ್ಠಿ ಪಿಂಜ ವಿಜ್ಞಾನ ನಾಟಕ ಪೈಪೋಟಿ ಕಾರ್ಬಾರಕ್ಕೆ ಮುಳಿಯಿಟ್ಟಿ ತಕ್ಕ ಬರಂದಿತ್ತು ಈ ನಾರತ್ತು ಮುಖ್ಯ ಬೆಂದುವಳಾಯಿತು ಕೂಡುಮಂಗಳೂರು ಸರ್ಕಾರಿ ಹೈಸ್ಕೂಲ್ರ ಮುಖ್ಯೋಪಾಧ್ಯಾಯ ಟಿ ಜಿ ಪ್ರೇಮ್ ಕುಮಾರ್ ಅವು ಮಕ್ಕ ವಿಜ್ಞಾನ ಸಮಾವೇಶ